ಉಡ್ಡಯನಕ್ಕೆ ಇಸ್ರೋ ಸಿದ್ದತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರಿ ಜೋಳದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಮೊದಲಿಗೆ ಒಂದು ಜಾಹೀರಾತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಈಗ ಕೇಳಿ ಹಿಂಗಾರಿ ಜೋಳದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರಿ ಜೋಳದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈಗ ಸದ್ಯದಲ್ಲಿ ರೈತ ಬಾಂಧವರು ಹಿಂಗಾರು ಬೆಳೆಗಳಿಗೆ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಜೋಳ ಮತ್ತು ಕಡಲೆ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಹಿಂಗಾರಿ ಜೋಳ ಬೆಳೀತಾರೆ ರೈತ ಬಾಂಧವರು, ಸುಮಾರು ವರ್ಷಗಳಿಂದ ಬೆಳೀತಿದ್ದಾರೆ. ಮುಂಗಾರು ಅಷ್ಟು ಆಶಾದಾಯಕವಾಗಿ ಇರಲಿಲ್ಲ ನಮ್ಮ ರೈತ ಬಾಂಧವರಿಗೆ, ಸ್ವಲ್ಪ ಮಳೆಯ ಪ್ರಮಾಣ ಕೊರತೆಯಾಯಿತು, ಅಲ್ಲಲ್ಲಿ ಬೆಳೆಗಳು ಬಿಟ್ಟಿದ್ದಾರೆ ರೈತ ಬಾಂಧವರು. ಈ ಒಂದು ಹಿಂಗಾರಿ ಜೋಳವನ್ನ ಬೆಳಿಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಏನ್ ಹೇಳ್ತೀರ ಅವರಿಗೆ ಸದ್ಯದಲ್ಲಿ ಪರಿಸ್ಥಿತಿ? ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂತಂದ್ರೆ ತಾವು ಹೇಳಿದಂಗೆ ಈ ಮುಂಗಾರಿನಲ್ಲಿ ಮಳೆ ಕೈ ಕೊಟ್ಟಿದ್ರಿಂದ ಬಹಳಷ್ಟು ರೈತರು ಸಿಕ್ಕಾಪಟ್ಟೆ ಚಿಂತಾಜನಕರಾಗಿದ್ದಾರೆ. ಸೊ ಹಿಂಗಾರಿ ಮಳೆ ಬರುತ್ತೆ ಏನಿಲ್ಲೋ ಅಂತಕ್ಕಂಥ ಸಂದಿಗ್ಧ ಒಂದು ಯೋಚನೆಯಲ್ಲೂ ಕೂಡ ಇದ್ದಾರೆ. ಆದರೆ ದೈವಶಾತ್ ಅಲ್ಲಲ್ಲಿ ಒಂದು ಹಿಂಗಾರಿ ಮಳೆ ಆಗ್ತಿರೋದ್ರಿಂದ ಸೊ ಈ ಹಿಂಗಾರಿ ಬೆಳೆಗಳನ್ನು ಬೆಳೀಲಿಕ್ಕೆ ಅತಿ ಸೂಕ್ತವಾಗಿರ್ತಕ್ಕಂಥದ್ದು ತಾವು ಹೇಳಿದಂಗೆ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನಮ್ಮ ಈ ಒಂದು ರಾಯಚೂರು ಅಂದ್ರೆ ತುಂಗಭದ್ರಾ ಮತ್ತು ಪರಕೃಷ್ಣ ಒಂದು ನೀರಾವರಿ ಯೋಜನೆಯಲ್ಲಿ ಸಾಕಷ್ಟು ರೈತರು ಈ ಹಿಂಗಾರಿ ಬೆಳೆಗಳಾಗಿರ್ತಕ್ಕಂತ ಜೋಳ ಮತ್ತು ಕಡಲೆಯನ್ನ ಅಲ್ಲದೇನೆ ಕುಸುಬೆಯನ್ನು ಕೂಡ ಬೆಳೀತಿರ್ತಾರೆ. ಸೊ ಈಗಾಗಲೇ ಈಗ ಹೋದ ವಾರದ ಬಿದ್ದಿರ್ತಕ್ಕಂತ ಮಳೆಯಿಂದ ತಾವು ಹೇಳಿದಾಗೆ ಕೆಲವೊಂದು ರೈತರು ಅಲ್ಲೆಲ್ಲೇ ಈಗಾಗಲೇ ಕಡಲೆಯನ್ನ ಬಿತ್ತನೆಯನ್ನ ನಾವು ನೋಡ್ತಾ ಇದ್ದೀವಿ ಮತ್ತು ಹಿಂಗಾರಿ ಜೋಳವನ್ನು ಕೂಡ ಬಿತ್ತನೆಯನ್ನ ಅಲ್ಲಲ್ಲಿ ಕೈಗೊಂಡಿದ್ದಾರೆ. ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದ್ರೆ ಜೋಳ ನಮ್ಮ ಉತ್ತರ ಕರ್ನಾಟಕದ ಅಂದ್ರೆ ಕಲ್ಯಾಣ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ಬೆಳೆಯಾಗಿದೆ. ಜೋಳವನ್ನ ತಿಂದವನು ತೋಳದಂತಿರುವನು ಅಂತ ಹೇಳಿ ಒಂದು ಗಾದಿ ಇದೆ. ಸೊ ಹಾಗಾಗಿ ಜೋಳವನ್ನ ಬಹಳಷ್ಟು ಜನ ಇಷ್ಟಪಡ್ತಾರೆ. ಯಾಕಂದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತು ಅಪ್ಪರ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ಕೇವಲ ಭತ್ತವನ್ನು ಬೆಳಕೊಂಡು ಅನ್ನ ಊಟ ಮಾಡಿ ಅನೇಕ ತೊಂದರೆಗಳಿಗೆ ಈಡಾಗ್ತಾ ಇದ್ದಾರೆ. ಆದರೆ ಜೋಳವನ್ನ ಬೆಳೆದು ಜೋಳದ ರೊಟ್ಟಿಯನ್ನ ತಿಂದ್ರೆ ಅದರಿಂದ ಆರೋಗ್ಯನೂ ಕೂಡ ಸುಧಾರಿಸುತ್ತೆ ಮತ್ತು ಅದನ್ನ ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಈಗ ರೈತರೊಂದಿಗೆ ಅನುಭವವನ್ನು ಹಂಚಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಡಾಕ್ಟರ್ ತಾವು ಹೇಳಿದ ಹಾಗೆ ಇಲ್ಲಿ ನಾವು ರಾಸಾಯನಿಕ ಭತ್ತವನ್ನ ಉಪಯೋಗ ಮಾಡೋದ್ರಿಂದ ಅಂದ್ರೆ ನೋಡೋಣ ಅಂತ ಹೇಳಿ ದೇವರ ಮೇಲೆ ಭಾರ ಹಾಕೊಂಡು ಬರ್ತಕ್ಕಂಥದ್ದನ್ನು ನೋಡಿದೀವಿ. ಆದ್ರೆ ಅಲ್ಲಲ್ಲೇ ಸ್ವಲ್ಪ ಏನು ಹಿಂಗಾರಿ ಜೋಳವನ್ನ ನೀರಾವರಿನಲ್ಲಿ ಬೆಳೆತಿರ್ತಾರೆ ಅಂತಹ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಕ್ಕಂಥದ್ದನ್ನು ನೋಡಿದೀವಿ. ತಾವು ಹೇಳ್ದಂಗೆ ಸಾವಯವ ಕೃಷಿನಲ್ಲಿ ಜೋಳವನ್ನ ಬಹಳಷ್ಟು ಜನ ಬೆಳೀತಿದ್ದಾರೆ. ಸೊ ಅದು ಬೆಳೆಯೋದ್ರಿಂದ ಅದು ಬೆಳೆದಿರ್ತಕ್ಕಂಥ ಜೋಳವನ್ನ ರೊಟ್ಟಿಯನ್ನು ಮಾಡಿಕೊಂಡು ಅಥವಾ ಮುದ್ದೆಯನ್ನು ಮಾಡಿಕೊಂಡು ಅಥವಾ ಗಂಜಿ ಅಥವಾ ಅಂಬ್ಲಿಯನ್ನು ಮಾಡಿಕೊಂಡು ತಿಂದಾಗ ತಾವು ಹೇಳ್ದಂಗೆ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಜೋಳದ ಪದಾರ್ಥವನ್ನ ನಾವು ತಿಂದಾಗೆ ಬಹಳಷ್ಟು ಆರೋಗ್ಯವಾಗಿರ್ಲಿಕ್ಕೂ ಕೂಡ ಕಾರಣ ಆಗುತ್ತೆ ಸರ್. ಒಳ್ಳೇದು ಸರ್. ಅಂತಂದ್ರೆ ತಾವು ಹೇಳಿದ ಹಾಗೆ ಜೋಳ ಒಂದು ಪೌಷ್ಟಿಕವಾದಂಥದ್ದು, ಶಕ್ತಿಯುತವಾದಂಥದ್ದು ಒಂದು ಆಹಾರ. ಈ ಒಂದು ಸದ್ಯದಲ್ಲಿ ರೈತ ಬಾಂಧವರು ಈಗ ಹಿಂಗಾರಿದೆ, ಜೋಳವನ್ನ ರೈತ ಬಾಂಧವರು ಬಿತ್ತಾರೆ, ಯಾವ ತಳಿ ಹಾಕೊಂಡ್ರೆ ಉತ್ತಮ ಅಂತ ಹೇಳ್ತೀರಿ? ತಳಿಗಳ ಆಯ್ಕೆ ರೈತ ಬಾಂಧವರು ಬಹಳಷ್ಟು ಜನ ರೈತರು ತಾವು ಕೇಳಿದ ಪ್ರಶ್ನೆಗೆ ರೈತರು ಕೂಡ ದೂರವಾಣಿ ಕರೆಯನ್ನು ಮಾಡ್ತಿರ್ತಾರೆ, ಸರ್ ಜೋಳದಲ್ಲಿ ಏನಾದರೂ ಹೊಸ ತಳಿಗಳು ಬಂದಿದ್ದಾವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ರೈತರು ಕೇಳ್ತಿರ್ತಾರೆ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕ ಕೂಡ ಭೇಟಿ ನೀಡಿ ಬಹಳಷ್ಟು ರೈತರು ಇಲ್ಲಿ ನಮ್ಮಲ್ಲಿ ದೊರೆತಕ್ಕಂಥ ಬೀಜಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ನಾವು ಇತ್ತೀಚೆಗೆ ಮೊನ್ನೆ 25ನೇ ತಾರೀಕು ಕೂಡ ಬೀಜ ಮೇಳವನ್ನು ಕೂಡ ನಾವು ಮಾಡಿದ್ವಿ, ಅಲ್ಲಿ ಸುಮಾರು ರೈತರು ಕೂಡ ಭಾಗವಹಿಸಿದ್ರು. ಸೊ ಇಲ್ಲಿ ಹೇಳಬೇಕು ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂಗಾರಿ ಜೋಳದಲ್ಲಿ ಪ್ರಮುಖವಾದ ತಳಿಗಳಂದ್ರೆ M35-1 ಅಂದ್ರೆ ಮಾಲ್ದಂಡಿ ಅಂತ ನಾವೇನ್ ಕರಿತೀವಿ, ತಲೆ ತಲಾಂತರದಿಂದ ಬಂದಿರತಕ್ಕಂಥದ್ದು. ಇದು ಬಹಳ ಉತ್ತಮ ಗುಣಮಟ್ಟವನ್ನ ಹೊಂದಿರತಕ್ಕಂಥ ಜೋಳದ ತಳಿಯಾಗಿದೆ. ಅದನ್ನ ಹೊರತುಪಡಿಸಿದರೆ GS-23 ಅಂತಕ್ಕಂಥ ಒಂದು ತಳಿನೂ ಕೂಡ ಇದೆ. ಅದ್ರ ಜೊತೆಗೆ ಈ ಸಂಕರ್ಣ ತಳಿಗಳನ್ನ ಅಂದ್ರೆ DSH-4 ಅಂತಕ್ಕಂಥದ್ದು ಒಂದು ತಳಿ ಇದೆ. ಸೊ ಇದನ್ನು ಕೂಡ ರೈತರು ಬಿತ್ತನೆಯನ್ನ ಮಾಡಬಹುದು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ M35-1 ಮತ್ತು GS-23 ಅಂತಕ್ಕಂಥ ಎರಡು ತಳಿಗಳು ಸಿಗ್ತವೆ. ದಯವಿಟ್ಟು ರೈತರು ಅದನ್ನ ಬಿತ್ತನೆಗೆ ಬಳಸಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥವು ಸರ್. ತಾವು ಹೇಳಿದ ಹಾಗೆ M35-1 ಮಾಲ್ದಂಡಿ ಬಹಳಷ್ಟು ವರ್ಷಗಳಿಂದ ರೈತ ಬಂದರು ಬೆಳೀತಾರೆ, ರೊಟ್ಟಿಯು ಕೂಡ ಅಷ್ಟು ಪ್ರಮಾಣದಲ್ಲಿ ಒಳ್ಳೆಯ ಗುಣಮಟ್ಟದ ರೊಟ್ಟಿ ಇಲ್ಲಿ ತಯಾರಾಗ್ತದೆ. ಹೌದು ಸರ್. ಹೌದು ಸರ್. ಹೌದು. ಜೊತೆಗೆ ಸರ್, ಈಗ ತಾವು ಹೇಳಿದ್ರೆ ತಳಿ, ಈ ಮೂರು ತಳಿಗಳಲ್ಲಿ ಯಾವ್ದಾದ್ರು ಒಂದು ತಳಿಗಳನ್ನ ರೈತ ಬಾಂಧವರು ಬಳಸಿಕೊಂಡ್ರೆ ಬಿತ್ತಬಹುದು ಎಂಬಂತ ಒಂದು ವಿಚಾರ, ಸಮಯ ಕಾಲ? ಸೊ ಬಹಳ ಇದು ಸೂಕ್ತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಗಾದಿ ಇದೆ, ಉಡೆಯಲ್ಲಿರ್ತಕ್ಕಂಥ ಕಾಳಕ್ಕಿಂತ ಹಿಡಿಯಲ್ಲಿರ್ತಕ್ಕಂಥ ಕಾಳುಗಳು ಮುಖ್ಯ ಅಂತಕ್ಕಂಥ ಬಿತ್ತನೆ ಸಮಯದಲ್ಲಿ. ಹಾಗಾಗಿ ಉಡೆಯಲ್ಲಿರ್ತಕ್ಕಂಥ ಕಾಳಕ್ಕಿಂತ ಹಿಡಿಯಲ್ಲಿರ್ತಕ್ಕಂಥ ಕಾಳುಗಳು ಮುಖ್ಯ ಅಂತ. ಬಿತ್ತನೆ ಕಾಲ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸರ್. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಮಳೆಯು ಸರಿಯಾದ ಸಮಯದಲ್ಲಿ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನಾವು ಬಿತ್ತಬೇಕು ಅಂತಕ್ಕಂಥದ್ದನ್ನು ಕೂಡ ರೈತರಿಗೆ ಒಂದು ಸ್ವಲ್ಪ ತಲೆ ಕೆಡ್ತಾ ಇದೆ. ಸೊ ಹಾಗಾಗಿ ನಮಗೆ ಈಗ ಸೂಕ್ತವಾಗಿರ್ತಕ್ಕಂಥದ್ದು ಸಂಶೋಧನೆಯ ಒಂದು ಫಲಿತಾಂಶದ ಅಂಗವಾಗಿ ಸೆಪ್ಟೆಂಬರ್ನಿಂದ ಹಿಡ್ಕೊಂಡು ಅಕ್ಟೋಬರ್ವರೆಗೂ ಕೂಡ, ಅಂದರೆ September 15-15 ತಾರೀಕಿನವರೆಗೂ ಕೂಡ ಜೋಳ ಬಿತ್ತಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಸರ್. ಅದನ್ನು ಹೊರತುಪಡಿಸಿದರೆ ಅಂದರೆ ಮುಂದೆ September 15 ಕೂಡ ಬಿತ್ತನೆ ಮಾಡಬಾರ್ದು ಮತ್ತು October 15 ನಂತರನೂ ಬಿತ್ತನೆಯನ್ನು ಕೈಗೊಳ್ಳಬಾರ್ದು. ಸೊ ಕೈಗೊಂಡ್ರೆ ಅದರಿಂದ ಅನೇಕ ಇಳುವರಿನೂ ಕೂಡ ಕಮ್ಮಿ ಆಗುತ್ತೆ ಮತ್ತು ಬೆಳೆನೂ ಕೂಡ ಕುಂಠಿತ ಆಗುತ್ತೆ ಮತ್ತು ರೈತರಿಗೆ ಸ್ವಲ್ಪ ಸಮಸ್ಯೆನೂ ಕೂಡ ಆಗುತ್ತೆ, ಸುಳಿ ನೊಣ ಅಂತ ಬರುತ್ತೆ. ಅದನ್ನು ಹೋಗಲಾಡಿಸ್ಲಿಕ್ಕೆ ಮಾತ್ರ ಈ ಸೂಕ್ತವಾಗಿರ್ತಕ್ಕಂಥ ಕಾಲದಲ್ಲಿ ಬಿತ್ತನೆ ಕೈಗೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹೇಳ್ತಿರ್ತಾರೆ ಈ ಒಂದು ನಾವು ಸೆಪ್ಟೆಂಬರ್ ಅಕ್ಟೋಬರ್ ಹೇಳ್ತೀವಲ್ಲ, ಉತ್ರಿ ಮಳೆ ಬಿದ್ದಾಗ ಬೆಳಿಬೇಕು, ಉತ್ರಿ ಬೆಳೆಜೋಳ ಬಿತ್ರಿ ಅಂತ ಹೇಳಿ ಒಂದು ಗಾದೆ ಇದೆ. ಆ ಒಂದು ಉತ್ರಿ ಸಮಯದಲ್ಲಿ ಮಳೆ ಒಂದು ಸೀಸನ್ ಅಲ್ಲಿ ಬೆಳೆದ್ರೆ ಒಳ್ಳೆಯ ಇಳುವರಿ ಬರ್ತದೆ, ಒಂದು ಪೀಕ್ ಟೈಮ್. ಹೌದು ಸರ್. ಹೌದು. ಉತ್ತಮವಾಗಿರ್ತಕ್ಕಂಥದ್ದು ತಾವು ಹೇಳ್ದಂಗೆ ಬಹಳಷ್ಟು ಜನ ನಾವು ಎಲ್ಲ September 15-15 ವೈಜ್ಞಾನಿಕವಾಗಿ ಹೇಳ್ತಿರ್ತೀವಿ. ತಾವು ಹೇಳ್ದಂಗೆ ಉತ್ತರಿ ಮಳೆ ಅಂತಕ್ಕಂಥದ್ದು ರೈತರಿಗೆ ಬಹಳ ಹಸ್ತ ಮಳೆ ಮತ್ತೆ ಮುಂಗಾರಿನಲ್ಲಿ ಹೇಳ್ತಿರ್ತಾರೆ, ಆದ್ರೆ ಇಲ್ಲಿ ಉತ್ರಿ ಮಳೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂಗಾರಿ ಬೆಳೆಗಳಿಗೆ. ಹೇಳಿದ್ರಿ ಸರ್, ಜೊತೆಗೆ ಈ ಒಂದು ಸಮಯ ಆಯ್ತು, ತಳಿ ಆಯ್ತು, ಈಗ ರೈತ ಬಾಂಧವರು ಎಕರೆ ಎಷ್ಟು ಕೆಜಿ ಬೀಜ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಹಾಕಿದ್ರೆ ಇಡಿಯಾಗಿ ಹಾಕ್ಬಿಟ್ಟಿರ್ತಾರೆ, ಒಂದು ಸಿಫಾರಸು ಮಾಡಿದಂತ ಬೀಜವನ್ನು ಉಪಯೋಗಿಸಬೇಕಾಗ್ತದೆ. ಇದರ ಒಂದು ಪ್ರಮಾಣ ಎಕರೆಗೆ ಸೊ ಇದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗ ವೈಜ್ಞಾನಿಕವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಸಂಶೋಧನೆಯನ್ನು ಕೈಗೊಂಡು ಇಂತಿಷ್ಟೇ ಬೀಜವನ್ನು ಬಳಸಬೇಕು ಅಂತೇಳಿ ನಾವು ಶಿಫಾರಸ್ ಮಾಡಿರ್ತೇವೆ. ಎಕರೆಗೆ 2.4-3 kg ಒಂದು ಎಕರೆಗೆ ಬೀಜವನ್ನ ಬಿತ್ತನೆಯನ್ನು ಮಾಡಬೇಕು. ಸೊ ಇದಕ್ಕಿಂತ ಜಾಸ್ತಿ ಬಳಸಿದ್ರೆ ಏನಾಗುತ್ತೆ, ಬಹಳಷ್ಟು ಗಿಡಗಳ ಸಂಖ್ಯೆ ಜಾಸ್ತಿ ಇದ್ದುದರಿಂದ ಅಲ್ಲಿ ಪೈಪೋಟಿ ಉಂಟಾಗುತ್ತೆ ಪೋಷಕಾಂಶಗಳಿಗೆ ಮತ್ತು ತೇವಾಂಶದ ಕೊರತೆ ಉಂಟಾಗುತ್ತೆ. ಹಾಗಾಗಿ ನಾವು ಶಿಫಾರಸು ಮಾಡತಕ್ಕಂಥದ್ದು ಕೇವಲ 2.4-3 kg ಒಂದು ಎಕರೆಗೆ ಬಳಸ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಬೀಜದ ಪ್ರಮಾಣ. ಅಂದ್ರೆ ಎಕರೆಗೆ ಒಂದು ಪ್ಯಾಕೆಟ್ ಅಂತ ಒಂದು ಪ್ಯಾಕೆಟ್ ಅಂತೇಳಿ ನಾವು ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ 3 kg ಪ್ಯಾಕೆಟ್ ಅನ್ನ ಮಾಡಿದೀವಿ. ದಯವಿಟ್ಟು ರೈತರು ಅಷ್ಟನ್ನೇ ಬಳಸಬೇಕು. ಆದಷ್ಟು ಜನ ನಾವೇನಂದ್ರೆ ತಡವಾಗಿ ಬಿತ್ತೀವಿ, ಹೆಚ್ಚಿನ ಬೀಜ ಬಿತ್ತಬಹುದಾ ಅಂತ ಕೇಳ್ತಾರೆ. ತಡವಾಗಿ ಬಿತ್ತೋ ಹೊತ್ತಿನಲ್ಲಿ ಸ್ವಲ್ಪ ಅಂದ್ರೆ 15 October ನಂತರ ಬಿತ್ತನೆ ಮಾಡಬಾರ್ದು, ಆದ್ರೂ 3 kg ಬಿತ್ತೋದು ಬಹಳ ಒಳ್ಳೇದು. ಶಿಫಾರಸು ಮತ್ತೆ ಒಂದು ಗುಣಮಟ್ಟದ ಒಂದು ಕಾಳುಗಳನ್ನಾಗಿರ್ಬೋದು, ದಂಟನ್ನಾಗಿರ್ಬೋದು, ಇಳುವರಿ ಹೆಚ್ಚು ಪಡಿಬೇಕಪ್ಪ ಅಂತಂದ್ರೆ 2-3 kg ಅಬ್ಬಬ್ಬ ಅಂತಾರೆ. 3 kg ಈಗ ಯಾವುದೇ ಬೆಳೆ ಆಗಲಿ ರೈತ ಬಾಂಧವರು ಗೊಬ್ಬರವನ್ನು ಹಾಕೋದು ವಾಡಿಗೆ. ಇತ್ತೀಚೆಗೆ ರೈತ ಬಾಂಧವರು ಯಥೇಚ್ಛ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ತಾರೆ, ಹಾಕಿದ್ರೆ ರಾಸಾಯನಿಕ ಗೊಬ್ಬರಗಳ ಮೊರೆಯನ್ನೇ ಹೆಚ್ಚಿಗೆ ಹೋಗ್ತಿದ್ದಾರೆ. ಇವುಗಳಲ್ಲಿ ಈಗ ನಾವು ಹೇಳೋದು ಹಾಗೆ ಗೊಬ್ಬರಗಳ ನಿರ್ವಹಣೆ ಹೇಗೆ? ಸೊ ಗೊಬ್ಬರ ಅಂತಂದ್ರೆ ಈಗಾಗಲೇ ಮೊದಲೆಲ್ಲ ನಮ್ಮ ತಾತ ಮುತ್ತಾತ್ರ ಏನ್ ಮಾಡ್ತಿದ್ರು ಅಂದ್ರೆ ದನಗಳನ್ನ ಕಟ್ಕೊಳ್ತಿದ್ರು, ಸಾವಯವ ಗೊಬ್ಬರವನ್ನ ಹಾಕೊಂಡು ಅಷ್ಟೇ ಬೆಳೆಯನ್ನ ಬೆಳೀತಿದ್ರು. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ರೈತರು ಮನೆಯಲ್ಲಿ ನೋಡಿದ್ವಿ ಅಂದ್ರೆ ನಾವು ಆಕಳನೂ ಇರಲ್ಲ ಎಮ್ಮೆನೂ ಇರೋದಿಲ್ಲ. ಆದ್ರೂ ಎಲ್ಲೆಲ್ಲಿ ರೈತರು ಆಕಳ ಎಮ್ಮೆ ಕಟ್ಕೊಂಡಿರ್ತಾರೆ ಅಥವಾ ಅಕ್ಕಪಕ್ಕದಲ್ಲಿ ತಿಪ್ಪೆ ಗೊಬ್ಬರವನ್ನು ಮಾರ್ತಿರ್ತಾರೆ, ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಿ, ಅಂತದಿತ್ತು ಅಂತಂದ್ರೆ ಒಂದು ಎಕರೆಗೆ 1.8-1.2 ton ಅಷ್ಟು, ಅಂತಂದ್ರೆ ಅರ್ಧ ಟ್ರ್ಯಾಕ್ಟರ್ ಲೋಡ್ ನಷ್ಟು ನಾವು ತಿಪ್ಪೆ ಗೊಬ್ಬರವನ್ನ ಒಂದು ಎಕರೆಗೆ ಹಾಕೋದ್ರಿಂದ ಒಳ್ಳೇದಾದ ಸಾವಯವ ಗೊಬ್ಬರ, ಇಲ್ಲ ಅಂತಂದ್ರೆ ಎರೆಹುಳು ಗೊಬ್ಬರವನ್ನು ಕೂಡ ಹಾಕ್ಬೋದು, ಇಲ್ಲ ಕಾಂಪೋಸ್ಟ್ ಅಂತ ಸಿಗುತ್ತೆ, ಇಲ್ಲ ಸಿಟಿ ಕಾಂಪೋಸ್ಟ್ ಅಂತೇಳಿ ಕೃಷಿ ಇಲಾಖೆನಲ್ಲಿ ಸಿಗುತ್ತೆ, ಅದನ್ನಾದ್ರೂ ಕೂಡ ಹಾಕ್ಬೋದು. ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನ 1 acre 40 kg ಸಾರಜನಕ, 30 kg ರಂಜಕ ಮತ್ತು 15 kg ಪೊಟ್ಯಾಶ್ ಅನ್ನ ಕೂಡ ಕೊಡಬೇಕಾಗುತ್ತೆ. ಸೊ ಇದು ಕೊಡೋದ್ರಿಂದ ಬೆಳೆ ತುಂಬಾ ಚೆನ್ನಾಗಿ ಸದೃಢವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನ ಇವನು ಬಿತ್ತುವ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊಟ್ಬಿಡ್ಬೇಕಾ? ಸೊ ಆದಷ್ಟು ರೈತರು ಏನ್ ಮಾಡ್ಬೇಕು ಅಂದ್ರೆ ಪೂರ್ಣ ಪ್ರಮಾಣದ ಸಾರಜನಕ ಕೊಡೋದಕ್ಕಿಂತ ಮೊದಲು 50% ಸಾರಜನಕ ಅಂದ್ರೆ ಶಿಫಾರಸು 40 kg ನಾವು ಸಾರಜನಕ ಹೇಳ್ತೇವೆ ಅಂದ್ರೆ 20 kg ಸಾರಜನಕ, 30 kg ರಂಜಕ, 15 kg ಪೊಟ್ಯಾಶ್ ಅನ್ನ ಬಿತ್ತುವ ಕೊಡಬೇಕಾಗುತ್ತೆ. ಇನ್ನು ಬಿತ್ತಿದ ಒಂದು ತಿಂಗಳದ ನಂತರ ಉಳಿದಿರ್ತಕ್ಕಂಥ 20 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡೋದು ಒಳ್ಳೆಯದು. ಅಂದ್ರೆ ಸಾರಜನಕವನ್ನ ಮೇಲ್ಗೊಬ್ಬರ ಕೊಡಬೇಕು, ಈ ರಂಜಕ ಮತ್ತು ಪೊಟ್ಯಾಶ್ ಅನ್ನ ಮೂಲ ಗೊಬ್ಬರವಾಗಿ ಕೊಡಬೇಕು. ಈಗ ಬಿತ್ತುವ ಸಮಯದಲ್ಲಿ ತಾವು ಹೇಳ್ತೀರಿ ಎಲ್ಲಾ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಬೇಕು, ಪ್ರಾರಂಭಿಕ ಹಂತದಲ್ಲಿ ಬರುವಂತಹ ರೋಗಗಳನ್ನ ಕೀಟಗಳನ್ನ ನಿರ್ವಹಣೆ ಮಾಡ್ತದೆ ಅಂತ. ಒಂದು ಜೋಳಕ್ಕೆ ಬೀಜೋಪಚಾರ ಮಾಡ್ಬೇಕಾ? ಸೊ ಇದು ಕೂಡ ಬಹಳ ಒಳ್ಳೇದು ಸರ್. ಯಾಕೆ ಅಂತಂದ್ರೆ ಈಗ ವಾತಾವರಣದಲ್ಲಿ ಸುಮಾರು 78% ಸಾರಜನಕ ನಮಗೆ ಪುಗ್ಸಟ್ಟೆಯಾಗಿ ಸಿಗುತ್ತೆ. ಆ ಸಾರಜನಕವನ್ನ ಬೆಳೆಗಳ ಮುಖಾಂತರ ನಾವು ಸ್ಥಿರೀಕರಿಸಬೇಕು ಅಂತಂದ್ರೆ ಈಗ ಜೈವಿಕ ಗೊಬ್ಬರಗಳು ಅಂತ ಸಿಗ್ತವೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆನಲ್ಲಿ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ತಮ್ಮ ಸುತ್ತಮುತ್ತ ಇರತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಜೈವಿಕ ಗೊಬ್ಬರಗಳು ಸಿಗ್ತವೆ. ಸೊ ಅದನ್ನು ಕೂಡ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಇನ್ನು ಉದಾಹರಣೆ ಹೇಳಬೇಕಂದ್ರೆ ಅಜೋಸ್ಪಿರಿಲಮ್ ಅಂತ ಸಿಗುತ್ತೆ ಜೈವಿಕ ಗೊಬ್ಬರ. ಸೊ ಅದನ್ನ 200 gram 1 acre ಬೇಕಾಗಿರುತ್ತೆ. ಸೊ ಏನ್ ನಾನು 3 kg ಬೀಜ 1 acre ಬೇಕಾಗತ್ತಲ್ಲ ಅದಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. 200 gram 1 acre ಅಜೋಸ್ಪಿರಿಲಮ್ ಅನ್ನ ಬೀಜೋಪಚಾರ ಮಾಡಿ ಬಿತ್ತನೆ. ಅದ್ರ ಜೊತೆ ಜೊತೆಗೆನೆ ನಾವು ಟ್ರೈಕೋಡರ್ಮಾ ಅಂತೇಳಿ ಒಂದು ಜೈವಿಕ ಶಿಲೀಂಧ್ರ ನಾಶಕ ಅಂತ ಸಿಗುತ್ತೆ. ಪ್ರತಿ ಕೆಜಿ ಬೀಜಕ್ಕೆ 12 gram ನಾವು ಅಂದ್ರೆ 1 acre 12 gram ಅಂದ್ರೆ 4 gram 1 kg ಬೀಜಕ್ಕೆ ಅಂದ್ರೆ 3 kg ಅಂದ್ರೆ 12 gram 1 acre ಬೇಕಾಗುತ್ತೆ. ಸೊ ಇದನ್ನು ಕೂಡ ಉಗುರ್ ನೀರಿನಷ್ಟು ಚಿಮ್ಕಿಸ್ಬೇಕು. ನೀರು ಜಾಸ್ತಿಯನ್ನು ಚಿಮ್ಕಿಸಬಾರ್ದು, ಸ್ವಲ್ಪ ನೀರು ಚಿಮ್ಕಿಸಿ ಈ ಅಜೋಸ್ಪಿರಿಲಮ್ ಟ್ರೈಕೋಡರ್ಮಾ ಮತ್ತೆ ರಂಜಕ ಕರಗಿಸುವ ಗೊಬ್ಬರ ಅಂತ ಕರಿತೀವಿ ನಾವು PSP ಅಂತ ಹೇಳಿ. ಸೊ ಅದನ್ನು ಕೂಡ 30 gram 1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸೊ ಸಾರಜನಕವನ್ನ ಭೂಮಿನಲ್ಲಿ ಸ್ಥಿರಕರಿಸುವುದರ ಜೊತೆಗೆ ಸಾರಜನಕದ ಉಳಿತಾಯನೂ ಕೂಡ ಆಗುತ್ತೆ ಮತ್ತೆ ಮುಂಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಈ ಟ್ರೈಕೋಡರ್ಮ ಕೂಡ ಸಹಾಯ ಮಾಡುತ್ತೆ. ಅಂದ್ರೆ ಕಡಿಮೆ ಖರ್ಚಿನ ಒಂದು ವಿಧಾನಗಳು ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಸಾರಜನಕನೂ ಸಿಗುತ್ತೆ ಮತ್ತೆ ರೋಗಾಣು ಕೀಟಾಣುಗಳಿಂದ ಅದು ರಕ್ಷಣೆಯನ್ನು ಕೊಡುತ್ತೆ. ಇತ್ತೀಚೆಗೆ ತಾವು ಹೇಳ್ತೀರಿ ದ್ರವ ರೂಪದ ಜೀವಾಣು ಗೊಬ್ಬರಗಳನ್ನು ಹಾಕಬೇಕು ಅಂತಂದ್ಬಿಟ್ಟು, ಏನಿದು ದ್ರವ ರೂಪದ ಜೀವಾಣು ಗೊಬ್ಬರ? ಈಗ ತಾವು ಹೇಳಿದಂಗೆ ಈಗ ಪುಡಿಗಳಲ್ಲಿ ಜೈವಿಕ ಗೊಬ್ಬರಗಳು ಪುಡಿ ಪ್ರಮಾಣದಲ್ಲಿನೂ ಕೂಡ ಸಿಗುತ್ತೆ. ಅದನ್ನೇ ನೀರಿನಲ್ಲಿ ದ್ರಾವಣದ ಮುಖಾಂತರ ಕೂಡ ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು. ಸೊ ನಮ್ಮಲ್ಲಿನೂ ಕೂಡ ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದೀವಿ. ಜೈವಿಕ ಅಂದ್ರೆ ನೀರಿನಲ್ಲಿ ದ್ರಾವಣ ರೂಪದ ಜೈವಿಕ ಗೊಬ್ಬರಗಳು ಅಂತ ಸಿಗ್ತವೆ, ಅದು ಅಜೋಸ್ಪರ್ಲಮ್. ಸೊ 1 ಎಕರೆಗೆ 15-20 ml ಅಂದ್ರೆ 3 kg ಬೀಜಕ್ಕೆ ನಾವು ಇದನ್ನ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಅದರ ಜೊತೆ ಜೊತೆಗೆ ರಂಜಕ ಕರಗಿಸುವ ಗೊಬ್ಬರ ಅಂತ ಕರಿತೀವಿ PSP ಕೂಡ, ಇದು ಕೂಡ ದ್ರವರೂಪದ ಒಂದು ಜೈವಿಕ ಗೊಬ್ಬರ. ಸೊ ಇದನ್ನ 1 ಎಕರೆಗೆ 30 ml ನಷ್ಟು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ನಾನು ಆಗಲೇ ಹೇಳಿದಂಗೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಲಿಕ್ಕೆ ಮತ್ತು ರಂಜಕ ಏನು ಸಿಗದೇ ರೂಪದಲ್ಲಿ ಭೂಮಿನಲ್ಲಿ ಇರುತ್ತಲ್ಲ ಅದನ್ನು ಸಿಗುವ ರೂಪದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಂದರೆ ರಂಜಕ ಕರಗಿಸುವ ಗೊಬ್ಬರ. ಅದನ್ನು ಕೂಡ ನಾವು ದ್ರವ ರೂಪದಲ್ಲಿನೂ ಕೂಡ ಸಿಗುತ್ತೆ, ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಸರ್, ಈಗ ಬೀಜೋಪಚಾರ ಮಾಡುವಂತಹ ಒಂದು ಹೇಳಿದ್ರೆ ಟ್ರೈಕೋಡರ್ಮ ಆಗಿರ್ಬೋದು, PSP ಆಗಿರ್ಬೋದು, ಅಜೋಸ್ಪಿರಿಲಮ್ ಆಗಿರ್ಬೋದು, ಜೊತೆಗೆ ದ್ರವ ರೂಪದ ಜೀವಾಣು ಗೊಬ್ಬರಗಳು, ಇವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ಬೋದು ಅಥವಾ ಎಲ್ಲಿ ತಗೋಬೇಕು? ದ್ರವ ರೂಪದ ಗೊಬ್ಬರಗಳು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ದ್ರವ ರೂಪದ ಅಜೋಸ್ಪರ್ಲಮ್ ಇರ್ಬೋದು ಅಥವಾ ರಂಜಕ ಕರಗಿಸುವ ಗೊಬ್ಬರ ಇರ್ಬೋದು ಅಂದರೆ PSP ಅಂತ ಕರಿತೀವಿ, ಅವು ಸಿಗ್ತಾ ಇದ್ದಾವೆ. ಮತ್ತು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲೂ ಕೂಡ ಸಿಗ್ತವೆ. ದಯವಿಟ್ಟು ರೈತರು ಅಲ್ಲಿ ಒಂದು ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಂಡು ತಾವು ತರಿಸ್ಕೊಳ್ಬೋದು, ಇಲ್ಲ ಖುದ್ದಾಗಿ ತಾವು ಹೋಗಿ ತೆಗೆದುಕೊಂಡು ಬಂದು ಬೀಜೋಪಚಾರವನ್ನು ಮಾಡೋದ್ರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಇನ್ನೊಂದು ಬೀಜ ಕಠಿಣಗೊಳಿಸುವಿಕೆ ಅಂತ ಹೇಳ್ತೀರಿ, ಹಾರ್ಡ್ನೆಸ್ ಅಂತ ಬಿಟ್ಟು, ಹೇಗೆ ಮಾಡಬೇಕು, ಯಾಕೆ ಮಾಡ್ಬೇಕು ಇದನ್ನ? ಸೊ ಇದು ಬಹಳ ಒಂದು ರೈತರಿಗೆ ಅನುಕೂಲವಾಗತಕ್ಕಂಥ ಒಂದು ಸಣ್ಣ ಉಪಚಾರ ಅಂತ ಅಂದ್ರೂ ತಪ್ಪಿಲ್ಲ, ಸಣ್ಣದಿರ್ಬೋದು ಆದರೆ ರೈತರಿಗೆ ಒಂದು ಒಳ್ಳೆಯ ಫಲದಾಯಕವಾಗಿರ್ತಕ್ಕಂಥ ಒಂದು ಕ್ರಮ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ ಸರ್. ಯಾಕೆಂತಂದರೆ ಭಾಳಷ್ಟು ರೈತರು ಒಣ ಬೇಸಾಯದಲ್ಲಿ ಅಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಜೋಳವನ್ನು ಬಿತ್ತನೆ ಮಾಡ್ತಿರ್ತಾರೆ, ಬಿತ್ತುವಾಗ ಹಸಿ ಇರೋದಿಲ್ಲ, ಆದರೆ ಇನ್ನೂ ಮಳೆ ಬರುತ್ತೆ ಅಂತೇಳಿ ಒಂದಿಷ್ಟು ಜನ ಮೊದಲೇ ಬಿತ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬೀಜಗಳನ್ನು ಕಠಿಣಗೊಳಿಸೋದು ಅಂತ ಕರಿತೀವಿ ನಾವು, ಸೀಡ್ ಹಾರ್ನಿಂಗ್ ಅಂತ ಕರಿತೀವಿ. ಅದಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಒಂದು ರಾಸಾಯನಿಕ ಸಿಗುತ್ತೆ, ಅದನ್ನು 30 ಗ್ರಾಮ್ ಅನ್ನು 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಅಂದರೆ ಅದನ್ನು ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಕರಿತೀವಿ. ಅದನ್ನು 30 ಗ್ರಾಮ್ ಅನ್ನು 1 ಎಕರೆಗೆ 1.5 ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನು ಬೀಜಗಳನ್ನು ನೆನೆ ಇಟ್ಟು ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಬೀಜಗಳನ್ನು ಮೊಳಕೆ ಹೆಚ್ಚಿಗೆ ಆಗಲಿಲ್ಲ ಕೂಡ ಅನುಕೂಲ ಆಗುತ್ತೆ ಮತ್ತು ಬರ ನಿರೋಧಕತೆಯನ್ನು ತಡೆಕೊಳ್ಳಕ್ಕೂ ಕೂಡ ಸಹಾಯ ಆಗುತ್ತೆ ಸರ್. ಮುಂದೆ ಮಳೆ ಬರಲಿಲ್ಲ ಅಂತಂದ್ರೂ ಕೂಡ ತಡ್ಕೊಳ್ಳುವ ಶಕ್ತಿ ಕೂಡ ಅನುಕೂಲ ಆಗುತ್ತೆ ಮತ್ತು ಎಕರೆಗೆ ಶಿಫಾರಸು ಮಾಡಿರ್ತಕ್ಕಂಥ ಸಸಿಗಳ ಸಂಖ್ಯೆಯನ್ನು ಕೂಡ ಕಾಪಾಡಿಕೊಳ್ಳಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ರೈತ ಬಾಂಧವರು ಈ ಬೀಜವನ್ನು ಕಠಿಣ ಮಾಡಿಸುವುದು ಪ್ರಕ್ರಿಯೆ ಹೇಗಿದೆ ಅಂತ? ಸೊ ಅದನ್ನ ರೈತರು ಈಗಾಗಲೇ ಬಹಳಷ್ಟು ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡ್ತಕ್ಕಂಥ ರೈತರಿಗೆ ಇದು ಮನವರಿಕೆ ಆಗಿದೆ. ಆದ್ರೂ ಕೂಡ ಕೆಲವೊಂದು ರೈತರು ಸಾವಯವ ಕೃಷಿನಲ್ಲಿ ಬೆಳೀತಕ್ಕಂಥ ರೈತರು ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲದೇನೆ ಗೋಮೂತ್ರವನ್ನು ಕೂಡ ಬೀಜೋಪಚಾರವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕು ಅಂದ್ರೆ ಸುಮಾರು 25% ನಷ್ಟು ಗೋಮೂತ್ರವನ್ನು 3 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಅಂದರೆ 8 ತಾಸು ಅದನ್ನು ನೆನೆ ಇಟ್ಟು ಮತ್ತು 7 ತಾಸು ಅದನ್ನು ನೆರಳಲ್ಲಿ ಒಣಗಿಸಿ ಮರುದಿವಸ ಅದನ್ನು ಬಿತ್ತನೆ ಮಾಡೋದ್ರಿಂದ ಕೂಡ ಬೀಜವನ್ನು ಕಠಿಣಗೊಳಿಸ್ಬೋದು ಮತ್ತು ಎಕರೆಗೆ ಬೇಕಾಗಿರ್ತಕ್ಕಂಥ ಸಸಿಗಳ ಸಂಖ್ಯೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆ ಜೊತೆಗೆ ಬೆಳವಣಿಗೆನೂ ಕೂಡ ಚೆನ್ನಾಗಾಗುತ್ತೆ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಸರ್. ಈಗ ಹೇಳಿದ್ವಿ ಎಲ್ಲ ವಿಚಾರಗಳ ಜೊತೆಗೆ ಇಲ್ಲಿ ರೈತ ಬಾಂಧವರಿಗೆ ಅಂತರ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಈಗ ಸಾಲಿನಿಂದ ಸಾಗಿಲೇ ಆಗಿರ್ಬೋದು, ಬೀಜದಿಂದ ಬೀಜಕ್ಕೆ ಯಾವ ರೀತಿ ಅಂತರ ಇಟ್ಟರೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಸೊ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ವಿಶ್ವವಿದ್ಯಾಲಯದಲ್ಲಿ ಶಿಫಾರಸು ಮಾಡಿದ್ದಾರೆ ಸಾಲಿನಿಂದ ಸಾಲಿಗೆ 30 cm ಅಂತ ಹೇಳಿ, ಗಿಡದಿಂದ ಗಿಡಕ್ಕೆ 10 cm ಅಂದರೆ ಕೂರಿಗೆ ಸಿಗುತ್ತೆ. ಸೊ ಆ ಕೂರಿಗೆಯಿಂದನೂ ಬಿತ್ತನೆ ಮಾಡ್ಬೋದು. ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಸೊ 1 ಅಡಿ ಬದಲು ಅಂದರೆ 30 cm ಬದಲಿನೂ ಕೂಡ 45 cm ಅಂತರದಲ್ಲಿ 1.5 ಅಡಿ ಅಂತರದಲ್ಲೂ ಕೂಡ ಬೀಜವನ್ನು ಬಿಳಿಜಾಳವನ್ನು ಬಿತ್ತನೆ ಮಾಡೋದ್ರಿಂದ ಕೂಡ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸಾಲಿನಿಂದ 30-45 cm ಮತ್ತು ಗಿಡದಿಂದ ಗಿಡಕ್ಕೆ 10 cm ನಾವು ಬಿತ್ತುವಾಗ ಅದು ಆಗುತ್ತೆ. ಒಂದ್ ವೇಳೆ ಹತ್ರ ಬಿದ್ದರೂ ಕೂಡ ಜಾಸ್ತಿ ಬೀಜಗಳು ಬಿತ್ತು ಹುಟ್ಟಿತ್ತು ಅಂದ್ರೆ ಅವಾಗ ಅದನ್ನ ಗಿಡಗಳ ಸಂಖ್ಯೆಯನ್ನ ಕಾಪಾಡಿಕೊಳ್ಳಿಕ್ಕೆ ಕಿತ್ತನ್ನು ಕೂಡ ಹಾಕ್ಬಹುದು. ಮುಖ್ಯವಾಗಿ ಐಡಿಯಲ್ ಒಂದು ಆದರ್ಶ ಒಂದು ಚೆನ್ನಾಗಿರ್ಬೇಕಪ್ಪ, ಇಳುವರಿ ಚೆನ್ನಾಗಿ ಬರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸಾಲಿನ ಸಾಲಿಗೆ 30-45 cm ಆಗಿರ್ಬಹುದು, ಜೊತೆಗೆ ಗಿಡದಿಂದ ಗಿಡಕ್ಕೆ 10 cm ನಷ್ಟು ಹಾಕಿದ್ರೆ ಇಳುವರಿ ಚೆನ್ನಾಗಿ ಆಗ್ತದೆ, ಗಿಡದ ಬೆಳವಣಿಗೆ ಹೆಚ್ಚಾಗ್ತದೆ ಎಂಬುದು ತಮ್ಮ ವಿಚಾರ. ಈಗ ಅಂತರ್ ಬೇಸಾಯ ಬಹಳ ಮುಖ್ಯ, ಕಸಗಳು ಸೊ ಬಹಳಷ್ಟು ಇದು ಒಳ್ಳೇದು. ಯಾಕೆ ಅಂತಂದ್ರೆ ರೈತ ಬಾಂಧವರ ಸಮಸ್ಯೆ ಬರೋದೇ ಕಸಗಳ ಕಳೆಗಳ ಒಂದು ಸಮಸ್ಯೆ. ಈಗ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದ್ದಂಗೆ ಬಹಳಷ್ಟು ಕೂಲಿ ಕಾರ್ಮಿಕರು ಹಳ್ಳಿಗಳಲ್ಲಿ ಸಿಗ್ತಾ ಇಲ್ಲ, ಬಹಳಷ್ಟು ವಲಸೆ ಹೋಗ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಕಳೆಗಳನ್ನ ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ಬೆಳೆಯ ಕುಂಠಿತ. ಸುಮಾರು 30-40% ನಷ್ಟು ಇಳುವರಿ ಕಮ್ಮಿ ಆಗೋದು ಯಾವ್ದ್ರಿಪ ಅಂತ ಅಂದ್ರೆ ಕಳೆಗಳಿಂದ ಇಳುವರಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅಂತರ ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಅಂತರ ಬೇಸಾಯ ಅಂತಂದ್ರೆ ಎತ್ತುಗಳಿಂದ ಎಡೆ ಕುಂಟಿಯನ್ನ ಹೊಡಿತಕ್ಕಂಥದ್ದು. ಸೊ ಕಾಲ ಕಾಲಕ್ಕೆ ಮತ್ತು ಅದ್ರ ಜೊತೆ ಜೊತೆಗೇನೆ ಜೋಳ ಬಿತ್ತಿದ 30 ದಿವಸದೊಳಗೇನೆ ಮರಿಗಳು ಬರ್ತವೆ, ಅಂದ್ರೆ ಪಕ್ಕದಲ್ಲಿ ಕವಲುಗಳು ಬರ್ತವೆ, ಆ ಕವಲುಗಳನ್ನ ಕೂಡ ತೆಗಿಬೇಕಾಗತ್ತೆ. ಸೊ ದಯವಿಟ್ಟು ಅದನ್ನ ಹಾಗೆ ಬಿಟ್ಬಿಟ್ರು ಅಂತಂದ್ರೆ ಇಳುವರಿ ಕಮ್ಮಿ ಆಗುತ್ತೆ. ಸೊ ಮೊದಲು ಬಂದಿರತಕ್ಕಂಥದ್ದು ಸಸಿನಲ್ಲಿ ತೆನೆ ಬೇಗ ಬರುತ್ತೆ, ಕವಲುಗಳದ್ದು ತಡವಾಗಿ ಬರುತ್ತೆ, ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ 30 ದಿವಸದೊಳಗೇನೆ ಅದರ ಪಕ್ಕದಲ್ಲಿ ಬರ್ತಕ್ಕಂಥ ಕವಲುಗಳು ಅಥವಾ ಮರಿಗಳನ್ನ ತೆಗಿತಕ್ಕಂಥದ್ದು ಕೂಡ ಒಳ್ಳೇದು. ಅದರ ಜೊತೆ ಜೊತೆಗೇನೆ 10-12 ದಿವಸದ ಅಂತರದಲ್ಲಿ 2-3 ಸಾರಿ ಎಡೆಕುಂಟಿಯನ್ನ ಹೊಡಿಬೇಕಾಗುತ್ತೆ, ಒಂದ್ಸರಿ ಕೈಗಳನ್ನ ತೆಗಿಬೇಕಾಗುತ್ತೆ. ಅದು ಅಷ್ಟೇ ಅಲ್ಲದೇನೆ ಈ ಕಳೆಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಬಿತ್ತಿದ ದಿವಸ ಅಥವಾ ಮರು ದಿವಸ ಅಟ್ರಾಜಿನ್ ಅಂತಕ್ಕಂಥ ಕಳೆನಾಶಕ ಸಿಗುತ್ತೆ. ಅದು 1 ಎಕರೆಗೆ 400 ಗ್ರಾಮ್ನಷ್ಟು 300 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಸರ್ ನಾನೊಂದು 5 ಟ್ಯಾಂಕ್ನಲ್ಲಿ 400 ಗ್ರಾಮ್ ಅಟ್ರಾಜಿನ್ ಸ್ಪ್ರೇ ಮಾಡಿದೀನಿ ಕಳೆಗಳು ಬಂದವೆ ಅಂತ ಹೇಳ್ತಾರೆ. ಹಾಗಾಗಿ ಬರೀ ಒಂದು 100 ಲೀಟರ್ ಬಳಸೋದ್ರ ಬದಲು 300 ಲೀಟರ್ ನೀರಿನಲ್ಲಿ 400 ಗ್ರಾಮ್ ಅಟ್ರಾಜಿನ ಸೇರಿಸಿಕೊಂಡು ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನ ಸಂಪೂರ್ಣವಾಗಿ ಹತೋಟಿಯನ್ನ ಮಾಡ್ಕೊಳ್ಬಹುದು. ಬಿತ್ತಿದ ದಿನ ಅಥವಾ ಮರು ದಿವಸ ಎಸ್ ಸರ್. ರೈತರು ಅಟ್ರಾಜಿನ್ ಬಹಳ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರು ಅಂತಂದ್ರೆ ಮೊಳಕೆ ಬರೋದಿಲ್ಲ. ದಯವಿಟ್ಟು ರೈತರು ಇದ್ರ ಗಮನಾಶಕ ಬಹಳಷ್ಟು ಅಪಾಯಕಾರಿ ಮಾಹಿತಿಯನ್ನ ಪಡ್ಕೊಂಡು ಸಿಂಪರಣೆ ಮಾಡೋದು ಒಳ್ಳೆಯದು. ಹಾಗಾಗಿ ಕೇವಲ 1 ಎಕರೆಗೆ 400 ಗ್ರಾಮ್ ಅಟ್ರಾಜಿನ್ ಅನ್ನ ಮಾತ್ರ ಬಳಸಬೇಕು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರೆ ಮೊಳಕೆಗಳು ಬರದಿಲ್ಲ. ಅಂದ್ರೆ ಈಗ ಕಳೆಗಳ ನಿರ್ವಹಣೆ ಆಯ್ತು, ಜೊತೆಗೆ ಈಗ ರೈತ ಬಾಂಧವರು ತಾವು ಹೇಳದಂಗೆ ಈ ಮರಿಗಳನ್ನ ಯಾಕೆ ಬಿಡಬಾರ್ದು ಅಂತ ಹೇಳ್ತಿರ್ತಾವೆ. ಸೊ ಮರಿಗಳನ್ನ ಬಿಟ್ಟಾಗ ನಾನು ಆಗ್ಲೇ ಹೇಳಿದೆ, ಮರಿಗಳನ್ನ ಬಿಟ್ಟಾಗ ಏರುಪೇರು ಅಂದ್ರೆ ಮಾಗುವಿಕೆಯಲ್ಲಿ ಕಟಾವಿಗೆ ಬರ್ತಕ್ಕಂಥ ಸಮಯ ಏರುಪೇರು ಆಗುತ್ತೆ ಮತ್ತು ಇಳುವರಿ ಕುಂಠಿತ ಆಗುತ್ತೆ. ಅದರ ಜೊತೆಗೆ ಕೀಟಗಳ ಹಾವಳಿನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ರೈತರು ಮರಿಗಳನ್ನ ಬಿಡದೇನೆ ಒಂದೇ ಸಸಿಯನ್ನ ಬಿಟ್ಟು ಅದ್ರ ಪಕ್ಕದಲ್ಲಿ ಬರ್ತಕ್ಕಂಥ ಕವಲುಗಳನ್ನ ಅಥವಾ ಮರಿಗಳನ್ನ ದಯವಿಟ್ಟು ತೆಗೆದುಹಾಕ್ಬೇಕು. ಮುಖ್ಯತೆ ಅದು ಮಾಗುವಿಕೆ ಮತ್ತೆ ಮರಿಗಳ ಮಾಗುವಿಕೆ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಮೂಲ ಒಂದು ಸಸಿಯನ್ನ ಬಿಟ್ಟು ಅದರ ಪಕ್ಕದಲ್ಲಿ ಬರ್ತಕ್ಕಂಥ ಮರಿಗಳನ್ನ, ಆ ಸಸಿ ಮೂಲ ಸಸಿಗೆ ಬಂದಿರತಕ್ಕಂಥ ಮರಿಗಳನ್ನ ಅಥವಾ ಕವಲುಗಳನ್ನ ಕಡ್ಡಾಯವಾಗಿ ತೆಗೆದು ಆಗ್ಲೇಬೇಕು. ಈಗ ಜೋಳಕ್ಕೆ ನೀರಾವರಿ ವ್ಯವಸ್ಥೆ ಬೇಕಾ ಅಥವಾ ನೀರು ಇದು ಬೇಸಿಗೆಯಲ್ಲಿ ಇದು ಮಳೆ ಆಶ್ರಿತದಲ್ಲಿ ಬೆಳಿಬಹುದಾ ಹೇಗೆ? ಸೊ ಇದು ಪ್ರಮುಖವಾಗಿ ಬಿಳಿಜಾಳ ಅಂತಂದ್ರೆ ಎಲ್ಲರೂ ನಾವು ಬಿಜಾಪುರ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಅಂದ್ರೆ ಸಾಮಾನ್ಯವಾಗಿ ರೈತರು ಒಣ ಬೇಸಾಯದಲ್ಲಿ ಬೆಳೀತಿರ್ತಾರೆ. ಆದ್ರೆ ಕೆಲವೊಂದು ರೈತರು ನೀರಾವರಿನಲ್ಲೂ ಕೂಡ ಬೆಳೀತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಹಾಗಾಗಿ 10-12 ದಿವಸದ ಅಂತರದಲ್ಲಿ 1 ಅಥವಾ 2 ಸರಿ ನೀರು ಕೊಡ್ತಕ್ಕಂಥದ್ದು ಲಭ್ಯತೆ ಇದ್ರೆ ಇದಕ್ಕೆ ಜೋಳಕ್ಕೆ ಬೇಕಾಗಿಲ್ಲ. ಯಾಕೆಂದ್ರೆ ಜೋಳವನ್ನ ನಾವು ಒಂಟಿ ಅಂತ ಕರಿತೀವಿ, ಅಂದ್ರೆ ಬರಗಾಲದಲ್ಲೂ ಕೂಡ ಒಂಟಿ ಹೇಗೆ 6 ತಿಂಗಳವರೆಗೂ ನೀರು ಕುಡಿಯೋದಿಲ್ಲ, ಸೊ ಆ ರೀತಿಯಾಗಿ ಇದು ಬರಗಾಲದ ಒಂಟಿ ಅಂದ್ರೆ ಬಿಳಿಜೋಳ. ಸೊ ಆ ಜೋಳವನ್ನ ನೀರ್ ಹಾಸೋದ್ ಬೇಕಾಗಿಲ್ಲ. ಆದ್ರೂ ಕೂಡ ಏನಾದ್ರೂ ತೇವಾಂಶದ ಕೊರತೆ ಇತ್ತು ಅಂತಂದ್ರೆ 1 ಅಥವಾ 2 ಸರಿ ನೀರ್ ಹಾಸ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕಾಳು ಕಟ್ಟತಕ್ಕಂಥ ಸಂದರ್ಭದಲ್ಲಿ ನೀರು ಕೊಡೋದು ಒಳ್ಳೇದು. ಕೆಲವು ರೈತ ಬಾಂಧವರು ಏನ್ ಮಾಡಿರ್ತಾರೆ, ಈಗ ಕೆಂಪು ಮಣ್ಣಿಗೆ ಬಿಳಿಜೋಳವನ್ನ ಹಾಕ್ಬಿಡ್ತಾರೆ, ಆ ಸಂದರ್ಭದಲ್ಲಿ ನೀರು ಇರಲೇಬೇಕು. ಸೊ ತಾವ್ ಹೇಳಿದಂಗೆ ಕೆಂಪು ಭೂಮಿನಲ್ಲಿ ತೇವಾಂಶದ ಕೊರತೆ ಕಮ್ಮಿ, ಯಾಕಂದ್ರೆ ಕಪ್ಪು ಭೂಮಿಗೆ ಹೋಲಿಸಿ ನೋಡಿದ್ರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಪ್ಪು ಮಣ್ಣಿನಲ್ಲಿ ಜಾಸ್ತಿ ಇರುತ್ತೆ, ಕೆಂಪು ಮಣ್ಣಿನಲ್ಲಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನೀರ್ ಹಾಸೋದು ಒಳ್ಳೆ ಒಳ್ಳೆ ಯಾಕಂದ್ರೆ ಚಳಿ ಸಂದರ್ಭದಲ್ಲಿ ಒಂದು ಕಪ್ಪು ನೆಲಕ್ಕೆ ಅದು ತಡ್ಕೊಳ್ತದೆ, ಮಾಯಿಶ್ಚರ್ ಕಾಪಾಡ್ಕೊಂಡು ಹೋಗಬಹುದು. ಇಲ್ಲಿ ಕೆಂಪು ಮಣ್ಣಿಗೆ ಹಾಕುವಂತ ಸಂದರ್ಭದಲ್ಲಿ ರೈತ ಬಾಂಧವರು ನೀರಿನ ಲಭ್ಯತೆಯನ್ನ ನೋಡ್ಕೋಬೇಕಾಗ್ತದೆ. ಆದಷ್ಟು ಕಪ್ಪು ಮಣ್ಣಿನಲ್ಲಿ ಬಿಳಿಜಾಳವನ್ನ ಬೆಳೆಯೋದು ಒಳ್ಳೆಯದು. ಜೊತೆಗೆ ಸರ್, ಇನ್ನು ಈ ಒಂದು ಬಿಳಿಜೋಳವನ್ನ ಕಡಿಮೆ ಖರ್ಚಿನಲ್ಲಿ ಏನಾದರೂ ಬೆಳಲಿಕ್ಕೆ ಅವಕಾಶ ಇದೆಯಾ? ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಬಹಳಷ್ಟು ರೈತರಿಗೆ ಇದು ಗೊತ್ತಿರುತ್ತೆ. ಈಗ ಖರ್ಚು ಕಮ್ಮಿ ಮಾಡ್ತಕ್ಕಂಥ ವಿಧಾನಗಳು ಯಾವ್ಯಾವಪ್ಪ ಅಂತಂದ್ರೆ, ಬಿತ್ತುವ 3 ವಾರದ ಅಂದ್ರೆ 15 ದಿವಸದ ಮೊದಲೇನೆ ಯಾರ್ಯಾರು ಸಾವಯವ ಗೊಬ್ಬರದ ಲಭ್ಯತೆ ಇರುತ್ತೆ ಅವರು ತಿಪ್ಪೆ ಗೊಬ್ಬರವನ್ನ ಒಂದು 1/2 ಟ್ರ್ಯಾಕ್ಟರ್ ಲೋಡನ್ನ ಟ್ರ್ಯಾಕ್ಟರ್ ಟ್ರಾಲಿಯನ್ನ ಹೊಲದಲ್ಲಿ ಹಾಕಬೇಕಾಗತ್ತೆ. ಎರಡನೇದು ಶಿಫಾರಸು ಮಾಡಿರ್ತಕ್ಕಂಥ ಬೀಜವನ್ನು ಮಾತ್ರ ಬಳಸಬೇಕಾಗತ್ತೆ. ಯಾಕಂದರೆ ವಿಶ್ವವಿದ್ಯಾಲಯದಿಂದ ಶಿಫಾರಸು ನಾನು ಆಗಲೇ ಹೇಳಿದೆ, M35-1 ಅಂತೇಳಿ ಮಾಲ್ದಂಡೆ ಅಂತ ಹೇಳಿದ್ವಿ, ಆಮೇಲೆ GS-23 ಅಂತ ಹೇಳಿದ್ವಿ, ಇಂಥವನ್ನು ಬಳಸಬೇಕಾಗತ್ತೆ. ಮತ್ತು ಮೊಳಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರಿ ನೀರು ಕೊಡಬೇಕಾಗತ್ತೆ, ಎರಡನೇದು ಬೆಳವಣಿಗೆ ಹಂತದಲ್ಲಿ ಕೊಡಬೇಕಾಗತ್ತೆ, ಮೂರನೇದು ತೆನೆ ಬರುವ ಮೊದಲು ನೀರನ್ನು ಹಾಸಬೇಕಾಗತ್ತೆ. ಮತ್ತು ನಾನು ಆಗಲೇ ಹೇಳಿದಂಗೆ ಈ ಮೂಲ ಸಸಿಯ ಪಕ್ಕದಲ್ಲಿ ಬರ್ತಕ್ಕಂಥ ಕವಲುಗಳು ಅಥವಾ ಮರಿಗಳನ್ನು ಕಡ್ಡಾಯವಾಗಿ ತೆಗೆದುಹಾಕಬೇಕಾಗುತ್ತೆ. ಇವು ಖರ್ಚು ಇಲ್ಲದ ಬೇಸಾಯ ಕ್ರಮಗಳು ಸರ್. ಜೊತೆಗೆ ಇಷ್ಟೆಲ್ಲ ಹೇಳಿದ ಪ್ರಕಾರ ನಿಮ್ಮ ಒಂದು ಸಲಹೆ ಆಯಿತು, ನಿಮ್ಮ ಮಾರ್ಗದರ್ಶನ ಆಯಿತು, ಇಷ್ಟೆಲ್ಲ ಒಂದು ಸುಧಾರಿತ ಪದ್ಧತಿಯಿಂದ ರೈತ ಬಾಂಧವರು ಈ ಒಂದು ಬಿಳಿಜೋಳವನ್ನು ಹಿಂಗಾರಿಯಲ್ಲಿ ಬೆಳೆದ್ರಪ್ಪ ಅಂತಂದ್ರೆ ಸರಾಸರಿ ಇಳುವರಿ ಎಕರೆಗೆ ಎಷ್ಟು ಪಡ್ಕೋಬಹುದು ರೈತ ಬಾಂಧವರು? ಸೊ ಒಣ ಬೇಸಾಯದಲ್ಲಿ ಮಳೆ ಆಶ್ರಿತ ಪ್ರದೇಶದಲ್ಲಿ 1 ಎಕರೆಗೆ 5-6 ಕ್ವಿಂಟಲ್ ಜೋಳವನ್ನ ಪಡ್ಕೊಳ್ಬಹುದು. ಅದರ ಜೊತೆಗೆ 1.6 ಟನ್ ಅಷ್ಟು ಮೇವು, ಅಂದ್ರೆ ಬಿಳಿಜೋಳದ ಮೇವು ಅಂತಂದ್ರೆ ದನಗಳು ಇಷ್ಟಪಟ್ಟು ತಿಂತವೆ. ಸೊ ನಮ್ಗೆ ಮೇವಿನ ಕೊರತೆ ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ ಬರಗಾಲದಲ್ಲಿ. ಬರಗಾಲದಲ್ಲಿ ಮೇವಿನ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಹಿಂಗಾರಿನಲ್ಲಿ ಬಿಳಿಜೋಳವನ್ನು ಬೆಳೆದಿರ್ತಕ್ಕಂಥ ರೈತರು ಮೇವಿಗೂ ಕೂಡ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ನಾವು ಮೂಲವಾಗಿ ಜೋಳವನ್ನು ಪಡೆಯೋದ್ರ ಜೊತೆಗೆ ಮೇವನ್ನು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಒಣ ಬೇಸಾಯದಲ್ಲಿ 5-6 ಕ್ವಿಂಟಲ್ ನಾನು ಆಗ ಹೇಳಿದಂಗೆ ಇಳುವರಿಯನ್ನು, ಕಾಳಿನ ಇಳುವರಿಯನ್ನು ಪಡ್ಕೊಳ್ಬಹುದು, ಮತ್ತು 1.6 ಟನ್ನಷ್ಟು ಮೇವನ್ನು ಕೂಡ ಪಡ್ಕೊಳ್ಬಹುದು ಸರ್. ಇನ್ನು ನೀರಾವರಿನಲ್ಲಾದ್ರೆ 8-14 ಕ್ವಿಂಟಲ್ನಷ್ಟು ಕಾಳಿನ ಇಳುವರಿಯನ್ನು ಪಡ್ಕೊಳ್ಬಹುದು, ಮತ್ತು ಮೇವಾದ್ರೆ 2.8-3.2 ಟನ್ನಷ್ಟು ನಾವು ಮೇವನ್ನು ಕೂಡ ಪಡ್ಕೊಳ್ಬಹುದು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ಹಿಂಗಾರಿ ಜೋಳದಲ್ಲಿ ರೈತರಿಗೆ ಮಾಡಿಕೊಟ್ರಿ. ತಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಚಾಚು ತಪ್ಪದೆ ಒಂದು ಕಡಿಮೆ ಖರ್ಚಿನ ವಿಧಾನಗಳು ತಾವು ಹೇಳಿದ್ರಿ. ರೈತ ಬಾಂಧವರಿಗೆ ಅಷ್ಟೇನು ಶ್ರಮದಾಯಕವಲ್ಲವಲ್ಲದ್ದು, ಜೊತೆಗೆ ಅತಿ ವೆಚ್ಚದ್ದು ಕೂಡ ಅಲ್ಲದ ಒಂದು ಮಾರ್ಗೋಪಾಯಗಳನ್ನು ರೈತ ಬಾಂಧವರಿಗೆ ಮಾಹಿತಿ ಕೊಟ್ರಿ. ಇವೆಲ್ಲ ವಿಚಾರಗಳನ್ನು ರೈತ ಬಾಂಧವರು ಗಮನದಲ್ಲಿಟ್ಟುಕೊಂಡು ಮಾಹಿತಿಯನ್ನು ಪಡೆದುಕೊಂಡು ಹಿಂಗಾರಿ ಜೋಳವನ್ನು ಈ ಸಲ ಚೆನ್ನಾಗಿ ಕೃಷಿ ಮಾಡಲಿ, ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ಹಿಂಗಾರಿ ಜೋಳದ ಸುಧಾರಿತ ಬೇಸಾಯಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಇದುವರೆಗೆ ಹಿಂಗಾರಿ ಜೋಳದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಚದುರಿದಂತೆ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28.2-32.9 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 20.8-21.7 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-84% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 60-77% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3-5 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡುವುದು ಉತ್ತಮ. ರೈತರು ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರನ್ನ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಿ. ಬಿತ್ತುವ ಮುನ್ನ ಬೆಳೆಗಳಿಗೆ ರೈತ ಬಾಂಧವರು ಕಡ್ಡಾಯವಾಗಿ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಭತ್ತವನ್ನು ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಭತ್ತದಲ್ಲಿ ಗಂಗಾವತಿ ಸೋನಾ, BPT-5204 ಈ ತಳಿಗಳನ್ನು ಬಳಸಬಹುದು. ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ ಶೇಕಡ 25% ಕಡಿಮೆ ಮಾಡಬಹುದು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ 1.5 ml ಪೈರಿಥಿಯೋ ಬ್ಯಾಕ್ ಸೋಡಿಯಂ 10 EC ಅಥವಾ 1 ml ಗಿಜಲೋಪೋಪ್ ಇಥೈಲ್ ಕಳೆನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿಯನ್ನು ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 400 ml ಇಮಜತಪೈಯರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ml ಹೆಕ್ಸಾಕೊನೋಸಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ml ಡೈಮಿಥಿಯೋಟ್ 30 EC ಅಥವಾ 1 ml ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಸೂರ್ಯಕಾಂತಿ ಬೆಳೆಯನ್ನ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನ ಬಿತ್ತನೆ ಮಾಡಬಹುದು. ಇನ್ನು ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನ ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನ ಬೆಳೆಯಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಪೇಟೆ ಧಾರಣೆ. ರಾಯಚೂರು ಮಾನ್ವಿ ಹಾಗೂ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಸಜ್ಜೆ ಸ್ಥಳೀಯ 2,075 ರಿಂದ 2,420 ರೂಪಾಯಿ. ಹತ್ತಿ ಹೈಬ್ರಿಡ್ 44 6,900 ರೂಪಾಯಿಯಿಂದ 8,400 ರೂಪಾಯಿ. ಹೆಸರುಕಾಳು ಜವಾರಿ ಸ್ಥಳೀಯ 6,689 ರೂಪಾಯಿಯಿಂದ 7,069 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 3,255 ರೂಪಾಯಿಯಿಂದ 5,890 ರೂಪಾಯಿ. ಈರುಳ್ಳಿ 1,710 ರೂಪಾಯಿಯಿಂದ 3,080 ರೂಪಾಯಿ. ಭತ್ತ ಸೋನಾ ಮಸೂರಿ 2,020 ರೂಪಾಯಿಯಿಂದ 2,080 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 4,855 ರೂಪಾಯಿಯಿಂದ 5,409 ರೂಪಾಯಿ. ತೊಗರಿ ಕೆಂಪು 6,606 ರೂಪಾಯಿಯಿಂದ 9,411 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,550 ರೂಪಾಯಿಯಿಂದ 2,550 ರೂಪಾಯಿ. ಜೋಳ ಇತರೆ 2,800 ರೂಪಾಯಿಯಿಂದ 2,800 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 3,000 ರಿಂದ 3,050 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,200 ರಿಂದ 2,625 ರೂಪಾಯಿ. ಕಡಲೆಕಾಳು ಆವರೇಜ್ ಇಡಿ 7,700 ರೂಪಾಯಿಯಿಂದ 7,700 ರೂಪಾಯಿ. ಭತ್ತ ಸೋನ 2,820 ರೂಪಾಯಿಯಿಂದ 3,368 ರೂಪಾಯಿ. ಎಳ್ಳು ಬಿಳಿ 12,300 ರೂಪಾಯಿಯಿಂದ 12,575 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 5,660 ರೂಪಾಯಿಯಿಂದ 5,750 ರೂಪಾಯಿ. ತೊಗರಿ 9,900 ರೂಪಾಯಿಯಿಂದ 10,600 ರೂಪಾಯಿ. ಇದುವರೆಗೆ ರಾಯಚೂರು ಮಾನ್ವಿ ಹಾಗೂ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಕೃಷಿರಂಗ ಕಾರ್ಯಕ್ರಮ. ಹೇ ಅಲ್ಲಿಗೆ.